ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮಣ್ಣಿನ ಮಗ. ಇವತ್ತಿನ ಈ ಕಾರ್ಯಕ್ರಮದೊಳಗ ಸಾವಯವ ಕೃಷಿಯಲ್ಲಿ ಡ್ರ್ಯಾಗನ್ ಹಣ್ಣು ಹಾಗೂ ವೀಳ್ಯದೆಲೆ ಬೆಳೆದು ಸಾಧನೆಗೈಯುತ್ತಿರುವ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ದೇಗಲ್ಮಡಿ ಗ್ರಾಮದ ರೈತರಾದ ವಿರೂಪಾಕ್ಷಯ್ಯ ಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣಂತ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಚಿಂಚೋಳಿ ತಾಲೂಕು ದೇಗಲ್ಮಡಿ ಗ್ರಾಮದ ವಿರೂಪಾಕ್ಷಯ್ಯ ಸ್ವಾಮಿಯವರಿದ್ದಾರೆ, ಸಾವಯವ ಕೃಷಿಕರು. ಅವರು ಗ್ರಾಮ ಪಂಚಾಯತಿ ಒಳಗೆ ನೀರ್ಗಂಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಕ್ಕಲತನದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಳೆದ 3 ವರ್ಷಗಳಿಂದ ಅವರು ಸಾವಯವ ಕೃಷಿಯೊಳಗನೆ ತೊಡಕೊಂಡಿದ್ದಾರೆ. ವಿಶೇಷವಾಗಿ ಅವರ ಬೆಳೆಗಳು ಅಂತಂದ್ರೆ ಡ್ರ್ಯಾಗನ್ ಫ್ರೂಟ್ ಅನ್ನು ಬೆಳೀತಾ ಇದ್ದಾರೆ, ಅದರ ಜೊತೆಗೆ ವೀಳ್ಯದೆಲೆ, ಮಾವು, ತೆಂಗು ಇವುಗಳನ್ನು ಬೆಳೀತಾ ಇದ್ದಾರೆ. ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ. ವಿರೂಪಾಕ್ಷಯ್ಯ ಸ್ವಾಮಿಯವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ. ನಮಸ್ಕಾರ. ತಾವು ಕೃಷಿ ಒಳಗೆ ಏನ್ ಬಂದ್ರಿ, ಸಾವಯವ ಕೃಷಿಯನ್ನೇ ಶುರು ಮಾಡಿದ್ರಿ? ಫಸ್ಟ್ ಏನಿಡುದು ಸರ್, ನಮ್ದು 2002 ಗ್ರಾಮ ಪಂಚಾಯತ್ ವಾಟರ್ ಮೆನ್ ಇದ್ದೀವಿ. ಈ ನಮ್ದು ಹೊಲದಂತೂ ಏನೋ ಕುನ ಇದ್ದಿಲ್ಲ ನಮ್ಗ. ಲಾಕ್ಡೌನ್ ಟೈಮಿನಾಗ ಬೋರ್ ಹಾಕಿದ್ರಿ. ಬೋರ್ ಹಾಕಿದ ಮ್ಯಾಗ ಅದು ಮಾಡ್ಬೇಕಂತ ಹೇಳಿ ನಮ್ದು ಹಿಂದೂ ತಂದೇರ್ ಇರ್ಲಾಕ ಚೀಲ 2 ಚೀಲ ತೊಗರಿ ಅದ್ರ ಬಹಳ ಇತ್ತು. ಅದ್ರಾಗ ಏನ್ ಬಿ ಇದ್ದಿಲ್ಲ, 1.5 ಚೀಲ ನಮ್ ತಂದೆ ಬಹಳ ಖುಷಿ ಪಡ್ತಾರ. ಅವಾಗ ಅದಕ್ಕೆ ಮಾಡೋ ಬಂದ ಆಸಕ್ತಿಲಿಂದ ನಂಗೆ ಪಂಚಾಯತ್ ನೌಕರಿ ಮಾಡ್ಕೋತಾ ಬೋರ್ ಹೊಡೆಸಿದ್ರಿ. ಬೋರ್ ಹೊಡೆಸಿದ ಮ್ಯಾಗ ಆಕಳು ಇತ್ತು ನಮ್ಮಲ್ಲಿ, ಹಿಂಗೆ ಮಾಡ್ಕೋತಾ ಯೂಟ್ಯೂಬ್ ನ ನೋಡಿದ ಮ್ಯಾಗ ಡ್ರ್ಯಾಗನ್ ಮಾಡಿದ್ವಿ. ಮತ್ತ ನಮ್ದು ದೇಗಲ್ಮಡಿ ಮೂಲತವಾದ ಒಂದ್ ದೊಡ್ಡ ಬೆಳೆ ಅಂದ್ರ ವೀಳ್ಯದೆಲೆ. ದೇಗಲ್ಮಡಿಯಲ್ಲಿ ಬಹಳ ಪ್ರಸಿದ್ಧವಾದದ್ದು. ನಮ್ಮಲ್ಲಿ ಜನರು ಏನ್ ಮಾಡ್ತಾರು, ಅದು ಬೆಳೆ ಸಾಯ್ಲತ್ತದ ಅಂತ ಎಲ್ಲರೂ ಬಿಟ್ಬಿಟ್ರು. ಅದಕ್ಕೆ ನಾವ್ ಒಂದ್ಸಲ ನಮ್ದು KVK ಬಂದು ತೆಗಳಿ ಸರ್ ಅವ್ರ ಸರ್ ಭೇಟಿಯಾಗಿ ಮಾಡಿದ್ಮೇಲೆ ಸರ್ ಹಿಂಗೆಲ್ಲ ಆಲತ್ತು ನಮ್ಮಲ್ಲಿ, ಇದಕ್ಕೆ ಏನ್ ಸರ್ ಹೆಂಗ್ ಮಾಡ್ರಿ, ಹೆಂಗ ನನ್ ಮಾಡ್ಬೇಕಂತ ಆಸೆ ಅದ ನನಗ, ನಾ ಮಾಡ್ತೀನಿ ಸರ್ ಅಂತ ಅವ್ರಿಗೆ ನಾ ಕೇಳ್ಕೊಂಡ್ರಿ. ಕೇಳ್ಕೊಂಡು ಅವ್ರು ನನ್ನ ಸಲಹೆ ಕೊಟ್ರು ನನಗೆ, ಅವ್ರು ನೆಟ್ ಮಾಡ್ರಿ, ನೆಟ್ ಮಾಡಿ ನೋಡ್ರಿ ಒಂದ್ ಸ್ವಲ್ಪ ಅಂತ ಹೇಳಿದ್ರಿ. ಈಗ ಅದ 6 ತಿಂಗಳಾಯ್ತ್ರಿ, ಸರಿಯಾಗಿ ಬಂದ್ರಿ. ನಮ್ಗೆ ವಿಳೆದಲ್ಲಿ ಸರಿಯಾಗಿ ಬಂದದ, ಡ್ರ್ಯಾಗನ್ ಸರಿಯಾಗದ್ರಿ, ಮಾವಿನ ಗಿಡ ಭೀ ಸರಿಯಾಗದ್ರಿ. ಸಾವಯವ ಪದ್ಧತಿಯಿಂದ ಮಾಡಿದ್ರಿ ಎಲ್ಲಾರು. ಡ್ರ್ಯಾಗನ್ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ವಿಳೆದೆಲೆ ಅಂತೂ ನಿಮ್ಮ ಕ್ಷೇತ್ರದೊಳಗೆ ಬಹಳ ಚಲೋ ಬೆಳೀತದ ಅಂತ ಅನ್ನುವಂತ ಮಾತು ಹೇಳಿ. ಸ್ವಲ್ಪ ನಮ್ದು ಕಟಗಿನ ಭೂಮಿ ಅದರಿ, ಆ ಕಟಗಿನ ಭೂಮಿದಾಗ ಅದು ಏನು ಬೆಳ್ಳಂದ್ರೆ ಡ್ರ್ಯಾಗನ್ ಬೆಳೀತದ ಅಂತೇಳಿ ಯೂಟ್ಯೂಬ್ ನ ನೋಡಿದ್ದೆ. ಅದನ್ನ ನೋಡಿದ ಸಲುವಾಗಿ ಅದಕ್ಕೆ 200 ಕಂಬ ಹಾಕಿ ಡ್ರ್ಯಾಗನ್ ಮಾಡಿದವ್ರಿ. ಇದನ್ನು ಶುರು ಮಾಡೋದಕ್ಕಿಂತ ಮೊದಲು ಏನಾದರೂ ವಿಜ್ಞಾನಿಗಳ ಒಂದು ಅನುಭವ ತಗೊಂಡಿರ್ತಾವು? ಇಲ್ಲ, ಅವ್ರದೇನು ತಗೊಂಡಿಲ್ಲ. ನಿಮ್ಮಷ್ಟು ನೀವೇ ಮಾಡ್ಮಷ್ಟು ನಾವೇ ಮಾಡಿದ್ವಿ. ಆಮೇಲೆ KVK ನಮ್ ಸ್ವಲ್ಪ ಗೊತ್ತಾಗಿದ್ದಾಗ ಬಂದಿರೋ ಸಲಹೆ ತಗೊಂಡಿದ್ರಿ. ಹೆಂಗ ಅನಿಸ್ತದ ಆ ಬೆಳೆ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ, ಯಾಕಪ್ಪ ಅಂತಂದ್ರೆ ಹೊಸ ಬೆಳೆ ನಮ್ಮ ಕ್ಷೇತ್ರಕ್ಕೆ ಆದ್ರೂ ಕೂಡ ಏನು ಈ ಏರಿಯಾದೊಳಗೆ ಬಹಳ ಚಲೋ ಬರುವಂತದ್ದು. ಸರ್, ನಮ್ಮಲ್ಲಂತೂ 1/2 ಎಕರೆ ಮಾಡಿನ್ರಿ, ಸರಿಯಾಗಿ ಒಂದ್ ಬೆಳೆ ಬಗ್ಗೆ ಏನಲ್ರಿ. ರೈತರು ಇಂಥವೆಲ್ಲ ಮಾಡಿದ್ರ ಅವ್ರದ್ ಬಿ ಕಷ್ಟಗಳು ಪರಿಹಾರ ಆಗ್ತಾವ್ರಿ. ಈಗ ಒಬ್ರು ಒಂದೇ ತೊಗರಿನೇ ಹಾಕಿದ್ರು, ಕಡ್ಡಿನೇ ಹಾಕರು, ಜ್ವಾಳನೇ ಹಾಕರು, ಮತ್ತ ವರ್ಷಿ ನಂಬತ್ತನ್ನ ಮತ್ತೆ ದುಡ್ಡು ಹಾಕೋದು, ಮತ್ತೆ ಹೊಡೆಯೋದು, ಮತ್ತೆ ಮಾಡೋದು, ಇದೇನದ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬೆಳೆ ಅದರಿ. ಮತ್ತೆ ರೈತರು ಯಾವ್ದು ಬೇಕು ಕಷ್ಟನೂ ಬರಲಿ ಇದರಿಂದ. 6 ತಿಂಗಳು ನಿರಂತರ ಬೆಳೆ ಬರ್ತಾರಿದ್ರಿ. ಜೂನ್ದಾಗ ಚಾಲು ಆಯ್ತಂದ್ರೆ ಪೂರ ನವೆಂಬರ್ ಡಿಸೆಂಬರ್ ತನ ಕಾಯಿರ್ತದ್ರಿ. ಮತ್ತೆ ಮಾರ್ಕೆಟಿಂಗ್ ಸರಿಯಾಗದ್ರಿ. ಆದ್ರೆ ಈಗ ನಮ್ದು ಸಾವಯವ ಮಾಡಲಿಂದಂತೂ ಜನರು ಒಯ್ದವರು ಬಹಳ ಸ್ವೀಟ್ ಅದ, ನಾವು ಬೇರೆ ಕಡೆ ಎಲ್ಲ ತಂದು ತಿಂದು ನೋಡತ್ತಿದ್ದೇವೆ ಖರೆ, ಬಟ್ ಇದ್ರೊಟ್ಟು ಸ್ವೀಟ್ ಹೊಂಟಿಲ್ಲ. ನಿಮ್ಮಲ್ಲಿ ಹಂಗೆ ಸ್ವೀಟ್ ಹೊಟ್ಟ ಉಲ್ಟ ನಮ್ಗೆ ಕ್ವಶನ್ ಮಾಡಿ ಕೇಳತ್ತಾರ. ನಿಮ್ಮಲ್ಲಿ ಇರುವಂತಹ ವೆರೈಟಿ ಯಾವ್ದಾವ? ಪಿಂಕ್ ಮತ್ತೆ ಪಿಂಕ್ ಅದ ನಮ್ಮಲ್ಲಿ, ವೈಟ್ ಅದ. ವೈಟ್ ಇಲ್ಲ, ಪಿಂಕ್ ವೈಟ್ ಇಲ್ಲ, ಬರೀ ಪಿಂಕ್ ಅದ. ಪಿಂಕ್ ಅದ್ರಿ, ಜಂಬು ವೆರೈಟಿ ಅದ್ರ ಪಿಂಕ್. ಅಂದ್ರೆ ಜನರು ಅದನ್ನ ಖುಷಿಯಿಂದ ತಗೊಳ್ತಾ ಖುಷಿಯಿಂದ ತಗೋತಾ ಇದ್ರೆ ಸರ್. ಮಾರ್ಕೆಟ್ ಚಲೋ ಆಗ್ತದೆ. ಮಾರ್ಕೆಟ್ ಸರಿಯಾಗದ್ರಿ. ಎಲ್ಲೆಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ? ಮಾರ್ಕೆಟ್ ಸರ್ ಬೀದರ್ ಮಾಡ್ತಂತೆ, ಜೈರಾಬಾದ್ ನಮ್ ತಾಲೂಕು ಚಿಂಚೋಳಿ ಅಲ್ರಿ. ಊರಲ್ಲಿ ನಮ್ ಹೊಲದಲ್ಲಿ ಬಂದು ಜನರು ಹೋಯ್ತಾರಲ್ರಿ. ಫೋನ್ ಮುಖಾಂತರ ಕೇಳಿ ಹಣ್ಣು ಬಂದಿದೆ ಅನ್ರಿ, ನಮ್ಗೆ ಬೇಕಾಗಿದೆ ಅಂತ ಹೇಳಿ ಬಂದು ಹೋಯ್ತಾರ್ರಿ. ಸೀಸನ್ ಯಾವಾಗಿಂದ ಶುರು? ಇದು ಜೂನ್ ದಿಂದ ಚಾಲು ಆಗ್ತದ್ರಿ. ಜೂನ್ ದಿಂದ ಶುರು. ನಮ್ ಬಂದ್ ತಂದ ಕೂಡಲೇ ಮಳೆಗಿನ ಸ್ವಲ್ಪ ಬಿತ್ತಲ್ರಿ, ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಹಣ್ಣು ಬರೋದು ಯಾವಾಗ ಚಾಲು? 40 ಡೇಸ್ ಹಣ್ಣು ಬರ್ತಾರೆ. ಹೂವು ಸ್ಟಾರ್ಟ್ ಆಗಿ 40 ದಿವಸಕ್ಕೆ ಹಣ್ಣು ಶುರು ಆಗ್ತದೆ. ಎಲ್ಲಿ ತನಕ ಇರ್ತದ ಸರ್? ನವೆಂಬರ್ ತನಕ ಇರ್ತದೆ. ನವೆಂಬರ್ ತನಕ ಇರ್ತದೆ. ಸುಮಾರು ದಿವಸಗಳವರೆಗೆ ನಿಮ್ಗೆ ಅದು ಆದಾಯ ಬರ್ತದೆ. ಈಗ ಸಾವಯವ ಪದ್ಧತಿಯೊಳಗೆ ಬೆಳೀತಾ ಇದ್ದರೆ ಸಂಪೂರ್ಣವಾಗಿ ಎಲ್ಲ ನಿಮ್ಮ ಏನು ಮೊದಲಿಂದ ಮಾಡ್ಕೊಂಡು ಬಂದಂತಹ ಒಂದು ಭೂಮಿ ತಮ್ದು? ಅವಾಗ ನಮ್ಮ ತಂದೆಯವರು ಮಾಡ್ತಾ ಇದ್ರು. ನಮ್ಮ ತಂದೆಯಿಂದಾಗೆಲ್ಲ DAP ಅದೆಲ್ಲ ಯೂಸ್ ಮಾಡಿರೋವಾಗೆಲ್ಲ. ಈಗ ನಾವು ಸ್ವಲ್ಪ ನೋಡೋದ್ರಿಂದ ಅದಕ್ಕೆ ಈಗ ನಾವೆಲ್ಲ ಆಕಳು ಕಟ್ಟಿ, ಆಕಳ ಇತ್ತು ಅಂದ್ರೆ ಆಕಳಿಂದ ಬಿ ಅದು ಸೆಗಣಿನಿಂದ ಒಂದು ಇದಾಗ್ತದ. ನಮ್ಮ ಮನೆಯಾಗ ಇದ್ದ ಮಕ್ಕಳಿಗೆ ಎಲ್ಲರಿಗೆ ಹಾಲು, ಹೈನ, ಮೊಸರು ಎಲ್ಲ ಇದಾಗ್ತದ ಅಂತೇಳಿ ಕಟ್ಟಿ ಅದ್ರಲ್ಲಿಂದ ಎಲ್ಲ ಜೀವಾಮೃತ ಮಾಡೋದು, ಗೋಕೃಪಾಮೃತ ಮಾಡೋದು ಮಾಡಿ ಮಾಡ್ತಾ ಇದ್ದವ್ರಿ. ಭೂಮಿ ಫಲವತ್ತದ್ರಿ. ಮತ್ತೆ ಇವನ್ನೆಲ್ಲ ಎಲ್ಲಿಂದ ಕಲ್ತ್ರಿ? ಯಾಕಂತಂದ್ರ ತಾವು ಹೇಳಿದಂಗ ತಮ್ಮ ತಂದೆಯವರು ಏನ್ ತಮಗ್ ಹೇಳಿದ್ರು, ಕಲಿಸಿದ್ರು, ಅದನ್ನ ಮಾಡ್ಕೊಂಡು ಬಂದಂತವ್ರು. ಅದ್ರ ಜೊತೆಗೆ ಏನೋ ರಾಸಾಯನಿಕ ಕೃಷಿ ಕೂಡ ಮಾಡ್ತಾ ಇದ್ದಂತ ಸಮಯ ಆ ಟೈಮ್ನೊಳಗ. ಒಮ್ಮೆ ನೀವು ಸಾವಯವ ಕೃಷಿಗೆ ಬರಬೇಕು ಅಂತಂದ್ರ ಒಂದು ಪ್ರಭಾವ ಆಗಿರ್ಬೇಕು. ಎಲ್ಲಿ ಇದನ್ನ ಮಾಡ್ಬೇಕು, ನಾವು ಸ್ವಿಚ್ ಆನ್ ಆಗಬೇಕು ಸಾವಯವ ಕೃಷಿಗೆ ಅನ್ನುವಂಥದ್ ಹೆಂಗ ನಿಮಗ ವಿಚಾರ ಬಂತು? ಈಗ ಜನರೇಷನ್ ಅಂತೂ ಸ್ವಲ್ಪ ಮೊಬೈಲ್ ಆಗಿದವ್ರಿ, ಸ್ವಲ್ಪ ಮೊಬೈಲ್ ದಾಗ ಅಂತೂ ನೋಡಿದೀವಿ. ಮತ್ತ ವಿಶ್ವವಿದ್ಯಾಲಯ ಕೇಂದ್ರ ಒಂದು ಇರ್ತದ ನಮ್ ತಾಲೂಕಾ ಮಟ್ಟದಾಗ, ಅಲ್ಲಿ ವಿಚಾರ ಮಾಡಿದೇವ್ರಿ. ಅಲ್ಲಿ ಮಾಡಿ ನಿಮ್ ಗುಲ್ಬರ್ಗ ಹೋರಿ, ಅಲ್ಲಿ ಗುಲ್ಬರ್ಗ ಅಲ್ಲಿಗೆ ಹೋದ್ರೆ ಅವರು ನಿಮ್ ಸಲಹೆ ಹೇಳ್ತಾರ. ಅವರು ನಮ್ಕಿಂತ ಜಾಸ್ತಿ ಅಲ್ಲೆಲ್ಲ ನಿಮ್ ಪ್ರಯೋಗ ಮಾಡಿ ನೋಡಿದ್ದೇ ಇರ್ತದೆ. ನಿಮ್ಗೆ ಅಲ್ಲಿ ನಿಮ್ಗೆ ಬೇಕಾದ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತಾರೆ ನಿಮ್ಗೆ ಅವರು. ಇಲ್ಲಿ ನಮ್ ತಾಲೂಕದ ಅಷ್ಟು ಅನುಕೂಲ ಇರಲ್ಲ, ಅಲ್ಲಿ ಹೋರಿ ಅಂತೇಳಿ ಅವರು ಸಲಹೆ ಕೊಟ್ರು. ನಮ್ಗೆ ಕೊಟ್ಟಿದ ಪ್ರಕಾರ ಮಾಡಿದಾರೆ. ಈ ಹಿಂದಕ್ಕೆಲ್ಲ ಅವರು DAP ಯೂರಿಯಾ ಅದೆಲ್ಲ ಹಾಕಿದಾರ. ಈಗ ನಾವು ಸಾವಯವ ಮಾಡೋದ್ರಿಂದ ನಮ್ಗೇನ್ ಅನ್ಸತ್ತದ ಅಂದ್ರೆ ಅದ್ರಲ್ಲಿಂದ ದುಡ್ಡು ಉಳಿಯತ್ತದ್ರಿ, ಸ್ವಲ್ಪ ಮೈನತೆ ಆಗ್ತದೆ ಅಷ್ಟೇ ರೀ. ಭೂಮಿನೂ ಫಲವತ್ತೆ ಇರ್ಲತ್ತ, ಅದಕ್ಕೆ ಯಾವ ರೋಗ ಕೀಟಕ್ಕೆ ನಾಶಗಳು ಯಾವ್ದು ಬಿ ಅಂತ ಪರಿ ಹೊಂಟಿಲ್ರಿ ಅದಕ್ಕ. ಮತ್ತು ಊಟ ಮಾಡ್ಲಾಗ್ನು ಹೆಲ್ತಿ ಬಿ ಸರಿಯಾಗದ್ರಿ ಅದು. ಈಗ ನಮ್ದು ಹೊಲದಾಗಿನ ಹಣ್ಣು ನಾವೇ ತಿನ್ಬೇಕಾದ್ರೆ ನಾವು ವಿಷ ಹಾಕಿ ನಾವು ತಿಂದಪ್ಲೆ ಅಲ್ಲ. ಈಗ ನಾವು ವಿಷ ಹಾಕಿ ನಾವು ತಿನ್ಲದ್ದೆ ಮಂದಿ ಬಿ ತಿನ್ಸತ್ತಿದ್ವಿ. ಮಂದಿ ಬಿ ತೊಗೊಂಡ್ರು ಬಿ ಅವ್ರು ಬಿ ಚೆನ್ನಾಗಿರ್ಬೇಕಲ್ಲ. ಎಲ್ಲಾ ಜನರಿಗೆ ಇದು ಬರ್ಬೇಕು ಸರ್. ಬಂತಂದ್ರೆ ಎಲ್ಲಾದ ಒಂದು ಜನರದ ಬಿ ಜೀವಕ್ಕೂ ಒಂದು ಕಾಪಾಡಿದಪ್ಲೆ ಬಿ ಆತ. ಜೀವ ಇರೋದೇ ರೈತರ ಕೈಯ. ಈಗ ನೀವು ಏನು ಸಾವಯವ ಕೃಷಿ ಮಾಡ್ತಾ ಇದ್ದೀರಲ್ಲ, ಈಗೇನು ಗೋಕೃಪಾಮೃತ ಜೀವಾಮೃತ ಅನ್ಬಹುದು, ಅದನ್ನ ಎಲ್ಲಿ ಕಲ್ತ್ರಿ? ಯಾರು ತಮಗ ತರಬೇತಿ ಕೊಟ್ರು? ನಾನು ಯೂಟ್ಯೂಬ್ಗಳಲ್ಲಿ ನೋಡಿದಾಗ್ರಿ, ನನಗ ಒಬ್ರು ಪರಿಚಯ ಅದ್ರಿ, ಅವ್ರದ್ದು ನಂಬರ್ ತಗೊಂಡ್ರಿ. ಇಲ್ಲೇ ಕಮಲಾಪುರದಲ್ಲಿ ಅವರಾದ ಬಿ ಅದಲ್ರಿ, ಅಲ್ಲಿ ಒಬ್ರು ಕಾಂಟ್ಯಾಕ್ಟ್ ನಂಬರ್ ತಗೊಂಡ ಕೇಳ್ದ, ನನಗ ಕಲ್ಚರ್ ಬೇಕಾಗಿದ್ರಿ ಅಂತ ಕೇಳದ್ರಿ. ಇಲ್ಲ ಬರ್ರಿ ನಾವು ಕೊಡ್ತೇವೆ ನಿಮ್ಮಲ್ಲಿ, ಎಷ್ಟು ಜನಕ್ಕೆ ಬೇಕಾದ್ರು ಕೊಡ್ತೇವೆ ಅಂತ ಹೇಳದ್ರಿ. ಅದು ಗೋಪಾಲ್ ಭಾಯಿ ಸುತ್ತಾರಿ ಅವ್ರದ್ದು, ಅವ್ರದ್ದು ಯೂಟ್ಯೂಬ್ ನಾನು ನೋಡಿದ್ನಾರಿ. ಅದು ನೋಡಿ ಅದೇ ಪ್ರಕಾರದಾಗ ಮಾಡಿದ್ರಿ. ಮಾಡಿದ ಮತ್ತ ತೆಗಳ ಸರ್ ಅವ್ರಿಗೆ ಒಂದ್ಸಲ ಕಾಲ್ ಮಾಡ್ದ, ಸರ್ ಹಿಂಗ್ ನಾ ಕಲ್ಚರ್ ತಂದ ನಾ ಮಾಡಿನ ಸರ್ ಅಂದ. ವೆರಿ ಗುಡ್, ಚಲೋ ಮಾಡ್ರಿ, ಮಾಡ್ರಿ ನೀವು ಕಂಟಿನ್ಯೂ ರಿಸಲ್ಟ್ ಸರಿಯಾಗದ. ರಿಸಲ್ಟ್ ಹೆಂಗದ ನೀವೇ ಹೇಳ್ಬೇಕು, ನೀವು ಮಾಡಿ ನೋಡಿ ಅಂತಂದ್ರೆ ಅದು ನಿರಂತರ ಮಾಡ್ಕೊತಾನೆ ಹೊಂಟೇನಿ. ಅಂದ್ರ ನಿಮಗ ಅದ್ರ ಮ್ಯಾಲ ಒಂದು ವಿಶ್ವಾಸ ಬಂದದ, ಮತ್ತ ಭೂಮಿ ಕೂಡ ಬಹಳ ಆರೋಗ್ಯಪೂರ್ಣವಾಗ್ಯದ ಅಂತ ಗೊತ್ತಾಗ್ಯ ಸರ್. ವ್ಯತ್ಯಾಸ ಹೆಂಗ್ ಗೊತ್ತಾಗ್ತದೆ ನಿಮಗೆ? ಈಗ ನಾವು ಏನ್ ಹಾಕ್ಬೇಕಾದ್ರೆ ಗೊಬ್ಬರ ಹಾಕ್ಬೇಕಂದ್ರೆ ನಾವು DAP ಹಾಕ್ಬೇಕು, ಯೂರಿಯಾನೇ ಹಾಕ್ಬೇಕು. ಮತ್ತೆ ಏನು ಹಾಕಲ್ದೇನೆ ನಾವು ಖಾಲಿ ಸಾವಯವದಿಂದ ಮಾಡಿದ್ರೆ ನಾವು ಏನು ಉತ್ಪನ್ನ ಬರೋದು ಬರ್ತಾನೆ ಇದೆ ನಮ್ಗೆ. ಮತ್ತೆ ಇನ್ನೂ ಎಷ್ಟು ಕೊಡ್ಬೇಕು ಭೂಮಿ, ನಮ್ಗೆ ಬರೋದು ಬರ್ತಾನೆ ಇದೆ ಅಲ್ರಿ. ನೀವು ಶುರು ಮಾಡಿದಾಗ ಎಷ್ಟು ಇಳುವರಿ ಇತ್ತು, ಈಗ 3 ವರ್ಷದ ನಂತರ ಇಳುವರಿ ಏನು ಹೆಚ್ಚಿಗೆ? ರೀಸೆಂಟ್ಲಿ ಮಾಡಿದ್ದು 3 ವರ್ಷದಿಂದ ನಾ ಸ್ಟಾರ್ಟ್ ಮಾಡಿದ್ರಿ. ಪ್ರಮತ ವರ್ಷದಾಗೆ ಸ್ವಲ್ಪ ಕಡಿಮೆ ಬಂತು ನನಗ ಡ್ರ್ಯಾಗನ್, ಕಡಿಮೆ ಬಂದ್ರು ಅದು ಒಂದು 3.5 ಟನ್ ಬಂತ್ರಿ. ಈಗ 2ನೇ ವರ್ಷಕ್ಕೆ ಏನಾಯ್ತು, 8 ಟನ್ ಮಾಲ್ ಬಂತ್ರಿ. 8 ಟನ್ ಬಂತು, 8 ಟನ್ ಬಂತು, ಡಬಲ್ ಕಿತ ಹೆಚ್ಚಾಯ್ತು, ಡಬಲ್ ಹೆಚ್ಚಾಯ್ತು. ಡ್ರ್ಯಾಗನ್ ಹೆಂಗಂದ್ರಿ, ಹಚ್ಚಿದೊಂದು 3 ವರ್ಷಕ್ಕೆ ಅದು ಡೆವಲಪ್ ಆಗ್ತದ್ರಿ. ಅದ್ರದ್ದು ಬೆಳ್ಳಿ ಏನದ ಬಹಳ ಬಲಿಬೇಕದು, ಬಲ್ತಾಗ ಅದು ಹಣ್ಣು ಬಹಳ ಜಾಸ್ತಿ ಕೊಡ್ತದ್ರಿ. ಅದಕ್ಕೆ ಈ ವರ್ಷ ಅಂದು 12 ಟನ್ ಮಾಲ್ ಕಡ್ದೇನ್ರಿ. 12 ಟನ್ ಇಲ್ಲಿ ತನಕ ಬಂದದ್ರಿ. ಏನ್ ರೇಟ್ ಏನ್ ಹೋಗ್ತದ? ರೇಟ್ ಹೋಗ ಸರ್ 110 120 ಮಾರ್ಕೆಟ್ ಲೆಕ್ಕದ ಮೇಲೆ ಹೋಗ್ತದ್ರಿ. ಅಂದ್ರೆ ಕಿಲೋ ಲೆಕ್ಕದ? ಕಿಲೋ ಲೆಕ್ಕದ, ಕಿಲೋಕ್ಕೆ 100 110 120. ಮಾರ್ಕೆಟ್ ನೊಳಗೆ ಮಾರಾಟ ಆಗೋದು ಹೆಂಗಾಗ್ತದ? ಅವರು ಪೀಸಸ್ ಮಾರ್ಕೋತಾರ, ಒಂದು ಹಣ್ಣಿಗೆ 80 100 ಕೊಡ್ತಾರ ಅವ್ರಿಗೆ. ಹಿಂಗ್ ಮಾರಾಟ ಮಾಡೋದು. ಈಗ ನೀವೇ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಕಡೆಗಿನ ಗ್ರಾಹಕರು ಬಂದಾಗ ಅವ್ರಿಗೆ ಯಾವ ರೇಟ್ ನೊಳಗೆ ಕೊಡ್ತೀರಿ? ಅವ್ರಿಗೆ ಕಮ್ ರೇಟ್ ಕೊಡ್ತೇವೆ. ನಿಮ್ಮ ರೇಟ್ ನೊಳಗೆ ಅವರಿಗೆಲ್ಲ 30-40-50 ರೂಪಾಯಿ ಒಂದ್ ಕಾಯಿ ಮಾಡ್ಕೊಡ್ತೇವ್ರಿ. ಅಂದ್ರೆ ಅಷ್ಟು ವ್ಯತ್ಯಾಸ ಆಗ್ತದ. ಅಂದ್ರೆ ನಮ್ಮ ರೈತರು ಎಲ್ಲಿ ಇದ್ರ ಬಗ್ಗೆ ವಿಚಾರ ಮಾಡಬೇಕು, ಎಲ್ಲಿ ನಮಗ ರೇಟು ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ನಾವು ದಲ್ಲಾಳಿಗಳಿಗೆ ಕೊಟ್ಟಿವಿ ಅಂತಂದ್ರ ಅರ್ಧಕ್ಕರ್ಧ ನಮಗೇನ್ ಬರ್ಬೇಕಾದ್ರೆ ನಮ್ಗೆ ಸಿಗೋ ದುಡ್ಡೇ ಅವ್ರು ತಿಂತಾರೆ, ಅವ್ರು ತಗೊಂಡ್ಬಿಟ್ ನಮ್ ಜನರಿಗೆ ಏನ್ ಕೊಟ್ಟಪ್ಲೇ ಇತ್ತು. ಸ್ವಾಮಿಯವರೇ, ಈಗ ಈ ವಿಚಾರ ತಾವ್ ಯಾವಾಗಾದ್ರೂ ಮಾಡಿದ್ದೀರಾ? ಈಗ ನಿಮ್ಮ ಊರೊಳಗ ಹುಡುಗರು ಇರ್ತಾರೆ, ಯುವಕರು ಇರ್ತಾರೆ, ಅವರು ತಮ್ಮ ಉತ್ಪನ್ನವನ್ನು ತಗೊಂಡು ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆ ಏನಾದರೂ ಮಾಡಬಹುದಾ ಹೆಂಗ ಅಂತೇಳಿ? ಯಾಕಂದ್ರೆ ಕೆಲಸ ಇರುವುದಿಲ್ಲ ಅಂಥವ್ರಿಗೆ, ಹುಡುಗರಿಗೆ ಈ ಒಂದು ಕೆಲಸ ಕೊಟ್ಟಂಗೆ ಆಗ್ತದೆ. ಮಾಡಬಹುದು ಸರ್, ಹಂಗ್ ಬಂದು ಮಾಡ್ತೀನಿ ಅಂತಂದ್ರೆ ಕೊಡಬಹುದು. ಯಾಕಂದ್ರೆ ರೈತರಿಗೆ ಮಾರಾಟ ಮಾಡುವುದು ಆಗಂಗಿಲ್ಲ, ಅವರು ಉತ್ಪನ್ನ ಏನು ತಯಾರ ಮಾಡ್ತಾರೆ, ತಯಾರು ಮಾಡಿದ್ದನ್ನ ಮಾರ್ಕೆಟ್ಗೆ ಒಯ್ದು ಅದನ್ನು ಮಾರಾಟ ಮಾಡುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ನೆಟ್ವರ್ಕ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಊರೊಳಗೆ ಸಾಧ್ಯದನ ಇಲ್ಲೋ ಅನ್ನೋದ್ರ ಬಗ್ಗೆ ಏನಾದ್ರೂ ವಿಚಾರ ಮಾಡಿರಿ ಸರ್. ನಮ್ಮ ಊರಲ್ಲಿ ಏನಂದ್ರೆ ಜನರದು ಬಾಳೆ ಬಾಳ ನಮ್ಮ ಕಡೆ, ಬಾಳೆ ಅಂದ್ರೆ ಎಷ್ಟು ಬಾಳೆ ಎಲ್ಲಾ ಕಡೆ. ಮೊದಲು ಹಿಂದೆ ನಮ್ಮಲ್ಲಿ ತೋಟ ಎಲ್ಲ ಇದ್ದು ವ್ಯಾಪಾರ ಮಾಡ್ತಕ್ಕಂತ ಜನರು ಇಲ್ಲ ಅಂತ. ಹೌದು, ಕಷ್ಟದ ಎಲ್ಲರೂ ಏನದ ಬೆಳಗ್ಗೆ ಹೋದ್ರಂದ್ರೆ 12 ಗಂಟೆ ತನಕ 500 ರೂಪಾಯಿ ಕೊಡ್ತಾರ ಅಷ್ಟೇ ಸಾಕಪ್ಪ ಅಂತ ಅಂಬರ್ರ. ಇದೆಲ್ಲ ವ್ಯಾಪಾರ ಮಾಡ್ಬೇಕಾಯ್ತಂದ್ರೆ ಮುಂಜಾನೆ ಹೋಗಿ ಸಂಜೆ ತನಕ ಕೊಡ್ಬೇಕು, ಮಾರ್ತದ ಮಾರ್ಲಿಲ್ಲ. ಅದಕ್ಕೆ ನಿಮ್ಮ ಊರೊಳಗಿರುವಂತಹ ಯುವಕರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಗ್ರೂಪ್ ಮಾಡಿ ಅವರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟರೆ ಹೆಂಗ ಅನ್ನೋದ್ರ ಬಗ್ಗೆ ಏನಾದ್ರೂ ವಿಚಾರ ಮಾಡಬಹುದು. ಅದು ಒಳ್ಳೆ ಪ್ರಶ್ನೆ ಸರ್, ಮಾಡಬಹುದು. ಯಾಕಂದ್ರೆ ಅವರಿಗೆ ಉದ್ಯೋಗ ಆಗ್ತದೆ, ನಿಮಗೂ ರೇಟ್ ಬರುವಂತಹ ಒಂದು ಕೆಲಸ ಆಗ್ತದೆ. ಯುವಕರು ಮಾಡಿದ್ರೆ ರೈತರಿಗೆ ಮತ್ತೆ ಹೆಲ್ಪ್ ಆಗ್ತದೆ. ಹೌದು, ಹೆಲ್ಪ್ ಆಗ್ತದೆ. ಒಬ್ರಿಗೊಬ್ರು ಹೆಲ್ಪ್ ಆದಾಗ ಹೆಲ್ಪ್ ಆಗ್ತದೆ. ಅವ್ರಮ್ಮ ಹೊಲಕ್ಕೆ ಬಂದು ತಗೊಂಡು ನಾವು ಕಮ್ ರೇಟ್ ನೇ ಕೊಡ್ತೇವ್ರೇನು, ಅವ್ರು ಮಾಡ್ಕೊಂಡು ಅವ್ರದ್ದು ಉಪಜೀವನ ನಡೀತದೆ, ನಮ್ಮ ನಡೀತದೆ. ನಾವು ಮತ್ತೆ ಮಾರ್ಕೆಟ್ ಗೆ ಅವ್ರಿಗೆ ಒಯ್ದು ನಾವು ಇಲ್ಲಿ ಟಮ್ ಟೈಮ್ ತಗೊಂಡು ಕಟ್ಕೊಂಡು ಒಯ್ದು ಅವ್ರಿಗೆ ಹಾಕಿ ಅಲ್ಲಿ ಹೋಗಿದ್ಮ್ಯಾಗ ಅವ್ರು ಎಷ್ಟು ಇಕ್ಕೋ ಅಷ್ಟು ಕೊಟ್ಟು ಬರ್ಬೇಕು ನಾವು. ಹಂಗಾಗ್ತದೆ. ಈ ಬಗ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ವಿಚಾರ ಮಾಡ್ರಿ ಅಂತ ಹೇಳಿ ಅನ್ನೋದು ನಿಮಗಷ್ಟೇ ಅಲ್ಲ, ನಮ್ಮ ಎಲ್ಲಾ ರೈತ ಸಮುದಾಯಕ್ಕೆ ಈ ವಿಚಾರ ಹೇಳುವಂತದ್ದು. ಯಾಕಂತಂದ್ರೆ ಕಷ್ಟಪಟ್ಟು ನಾವು ಬೆಳೆದಿರ್ತೀವಿ, ಸೂಕ್ತವಾಗಿ ನಿಮಗ ಅದರ ಬೆಲೆ ಸಿಗಬೇಕು ಅನ್ನುವಂಥದ್ದು, ಎಲ್ಲೂ ವ್ಯರ್ಥವಾಗಿ ಹೋಗಬಾರದು ನಿಮ್ಮ ಶ್ರಮ ಅನ್ನುವಂಥದ್ದು. ಈಗೇನು ಡ್ರ್ಯಾಗನ್ ಫ್ರೂಟ್ ನಿಮಗೆ ಚಲೋ ಅನ್ಸದ? ನನಗಾರ ಫ್ರೂಟ್ ಸರಿ ಅನ್ಸದ. ಮತ್ತಿನ್ನೂ ಅದನ್ನ ವಿಸ್ತಾರ ಮಾಡ್ಬೇಕಂತ? ವಿಸ್ತಾರ ಮಾಡಿನ ಸರ್. ಈಗ ಮತ್ತೆ ಎಲ್ಲೋ ಒಂದು ಸ್ವಲ್ಪ ಹಚ್ಚಿನ್ರಿ, ಅದ್ರಾಗೆ ಒಂದು 100 ಆಗಿತ್ತಂದ ಹಚ್ಚಿನ್ರಿ ಎಲ್ಲೋ. ಈಗ ಮತ್ ಜೂನ್ದಾಗ ಎಲ್ಲೋ ಕಾಯಿ ಬರ್ತದೆ ಅದನ್ನ. ಏನ್ ವ್ಯತ್ಯಾಸ ಎಲ್ಲೋಕ ಮತ್ತು ಪಿಂಕಿಗೆ? ನನಗೆ ಇನ್ನ ಖುನ ಇಲ್ಲ, ನಾನು ಯೂಟ್ಯೂಬ್ ನಾಗ ನೋಡಿದ್ಮ್ಯಾಗ ಅದ 100 ಆಗಿತ್ತಂದ ಹಚ್ಚಿನ್ರಿ. ಅದು ಈಗ ನೆಕ್ಸ್ಟ್ ಈಗ ಜೂನ್ದಾಗ ಅದು ಬಂದಾಗ ಅದ್ರದ್ದು ಏನಾರ ಹೇಳಕ್ ಸಾಧ್ಯ ರೀ. ಒಟ್ಟ ಎಷ್ಟು ಜಮೀನೊಳಗೆ ನೀವು ಒಕ್ಕಲ್ತನ ಮಾಡ್ತಾ ಇದ್ರಿ? ಟೋಟಲ್ 2 ಎಕರೆ 22 ಗುಂಟ ಅದಾರಿ. ವೇಳೆದಲ್ಲೂ ಅದ ಅಂತಂದ್ರಿ? 10 ಗುಂಟ ವೇಳೆದಲ್ಲಿ ಅದ್ರಿ. ಮತ್ತ ಅದ್ರದ್ ಹೆಂಗ? ಅದನ್ನು ಸರಿಯಾಗದ ಸರ್, ಅದನ್ನು 15 ದಿನಕ್ಕೊಮ್ಮೆ 12 ದಿನಕ್ಕೊಮ್ಮೆ ಕಟ್ಟಿಂಗ್ ಅದರಿ. 10 ಗುಂಟ ಹೊಲ ಅದ್ರಿ, ಅದು ನೆಟ್ ಹೌಸ್ ಆಗಿ ಮಾಡಿದ್ದಾರೆ. ಹೌದಾ? ಎಲ್ಲ ಇದ್ದವರು ಏನ್ ಮಾಡ್ಯಾರ, ಪಾಲಿ ಹೌಸ್ ಸರ್ಕಾರ ಸವಲತ್ತಿನ ತಗೊಂಡು ಮಾಡ್ಕೊಂಡವ್ರ ಹಾರ್ರಿ. ಆದ್ರೆ ನಾ ಎಲ್ಲ ನನ್ನ ಸ್ವಂತ ದುಡಿಮಿನಿಂದ ನನ್ ದುಡ್ಡು ತಗೊಂಡು ನನ್ನೇ ನೆಟ್ ಹೌಸ್ ಮಾಡ್ಕೊಂಡಿನ್ರಿ. ನೆಟ್ ಹೌಸ್ ದಾಗ ನಾವು 9 ಸಾಲ ಅದ್ರಿ ನಮ್ಮಲ್ಲಿ, ಅದು ನೆಟ್ ಹೌಸ್ ರೀ. ಅದ್ರ ಮಾಡ್ಕೊಂಡಿ, ಅದನ್ನು 12 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಕಟ್ಟಿಂಗ್ ಆತ್ರಿ ವೇಳೆದಲ್ಲಿ ರೀ. ವೇಳೆದಲ್ಲಿ ನಮ್ಮಲ್ಲಿ ಏನ್ ಟೆನ್ಷನ್ ಇಲ್ರಿ, ಲೇಬರ್ಗಳು ಬಹಳ ಮಂದಿ ಅದ, ಕಟಿಂಗ್ ಮಾಡೋರು ಲೇಬರ್ ಅದರ, ಅದಕ್ಕೆ ಟೆನ್ಷನ್ ಇಲ್ಲ ನಮ್ಮಲ್ಲಿ. ಅಂದ್ರೆ ನಿಮಗೆ ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಬಹಳ ಇಲ್ಲ ಇಲ್ಲ. ಅದು ಯಾಕಂದ್ರೆ ನಮ್ಮಲ್ಲಿ ಮೂಲತಃ ದೇಗಲ್ಮಡಿ ಅಂದ್ರೆ ಪ್ರಸಿದ್ಧವಾದ ಊರ್ರಿ ವೇಳೆದಲ್ಲಿ. ಅದಕ್ಕೆ ಹಿಂಗಾಗಿ ಅಲ್ಲಿ ನಮ್ಗೆ ಆ ಕೆಲಸದ ಬಗ್ಗೆ ಲೇಬರ್ ಏನು ಕಮ್ಮಿ ಇಲ್ಲ. ಮತ್ತೆ ಉಳಿದ ಕೆಲಸಗಳಿಗೆ ಡ್ರ್ಯಾಗನ್ ಬೆಳೆದಿರಿ, ಮಾವಿನ ಗಿಡಗಳನ್ನು ಬೆಳೆದಿರಿ, ಅವೆಲ್ಲ ನಾವು ಮಾಡ್ಕೋತೀವಿ. ನೀವೇ ಮಾಡ್ಕೋತೀರಿ, ನಿಮ್ಮಂದೇನ ಮಾಡ್ಕೋತೀವಿ, ಅವೆಲ್ಲ ನಾವು ಮಾಡ್ಕೋತೀವಿ. ಅಂದ್ರೆ ಯಾವಾಗ ನಿಮಗೆ ಕೂಲಿಕಾರದ ತೊಂದರೆ? ಕೂಲಿಕಾರದ ಕೆಲಸ ಏನಿಲ್ಲ ಅದ್ರಾಗ. ನಾವು ಈ ಒಂದ್ಸಲ ಮಾಡಿಬಿಟ್ಟಿದ್ರೆ ನಾವು ಡ್ರ್ಯಾಗನ್ ಕಟಿಂಗ್ ಮಾಡ್ಲಿಕ್ಕೆ ಹೋಗ್ಬೇಕು, ಅದ್ರ ನಮ್ಮ ಹುಡುಗರು ನಾವೇ ಕಟಿಂಗ್ ಮಾಡ್ಕೋತೇವೆ, ಟ್ರ್ಯಾಕ್ಟರ್ ಅದ ನಮ್ಮಲ್ಲಿ. ಅಂದ್ರೆ ಈ ಸಾವಯವ ಏನ್ ಮಾಡ್ತಾ ಇದ್ರಿ, ನಿಮ್ಗೆ ರೋಗ ಕೀಟ ಇವುಗಳ ಬಾಧೆ ಕಡಿಮೆ ಅಂತ? ಬಿಲ್ಕುಲ್ ಕಡಿಮೆ, ಏನು ಹಂಗ ತೊಂದರೆ ಇಲ್ಲ. ಏನ್ ತೊಂದರೆ ಇಲ್ಲ. ಒಂದ್ ವೇಳೆ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರ ಅವಾಗ ಏನ್ ಮಾಡ್ತೀರಿ? ಈಗ ಹೆಚ್ಚು ಕಡಿಮೆ ಆಯ್ತಂದ್ರೆ ಅದಂತ ಕೇವಿಕೆ ಅಂತ ಆದ ಸರ್. ಸರ್ ಏನ್ ಕಾಂಟ್ಯಾಕ್ಟ್ ಮಾಡ್ತೀವ್ರಿ ಅವ್ರಿಗೆ? ಡೈಲಿ ನಾವು 2 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಅವ್ರನ್ನ ಗ್ರೂಪ್ ನಾಗ ಇದ್ದವ್ರಿ, ಅವ್ರಿಗೆ ನಾವು ಹಿಂಗ ಏನ ಬಂತಂದ್ರ ಬಿ ನಾವು ಅವ್ರಿಗೆ ವಾಟ್ಸ್ಆಪ್ ಮಾಡ್ತೇವಿ, ಕಾಲ್ ಮುಖಾಂತರ ವಿಡಿಯೋ ಕಾಲ್ ಮಾಡಿ ತೋರಿಸ್ತೇವ್ರಿ. ಅವ್ರು ಬಿ ಏನಾರ ಸಲಹೆ ಹೇಳ್ತಾರೆ, ಸಲಹೆ ಹೇಳ್ತಾರೆ. ರಾತ್ರಿ 8 ಗಂಟೆ 10 ಗಂಟೆಗೆ ಹಚ್ಚರ್ನು ಫೋನ್ ರಿಸೀವ್ ಮಾಡಿ ಹೇಳ್ತಾರ, ನೋಡಿ ಈ ತರ ಮಾಡ್ರಿ ಈ ತರ ಇಲ್ಲ ಅಂತ ಹೇಳ್ತಾರೆ. ಅಂದ್ರ ವಿರೂಪಾಕ್ಷ ಸ್ವಾಮಿಯವರ, ನೀವೇನು ಒಕ್ಕಲ್ತನ ಮಾಡ್ತಾ ಇದ್ರಿ, ಸಾವಯವದಿಂದಾಗಿ ಎಲ್ಲಾ ಸಂಪನ್ಮೂಲಗಳು ನಮ್ಮ ಹೊಲದೊಳಗ ಅದಾವ, ಅದೇ ಸಂಪನ್ಮೂಲಗಳನ್ನ ನೀವು ಬಳಸ್ತಾ ಇದ್ರಿ, ಅದು ಹೆಂಡಿ ಆಗಿರ್ಬಹುದು, ಆಮೇಲೆ ಗಿಡಗಳ ಎಲೆ ಆಗಿರ್ಬಹುದು, ರೌದಿ ಆಗಿರ್ಬಹುದು, ಏನೇ ಆಗಿರ್ಬಹುದು, ತಪ್ಪಲಾಗಿರ್ಬಹುದು, ಅವನ್ನ ನಿಮ್ಮ ಹೊಲಕ್ಕೆ ಬಳಸ್ತಾ ಇದ್ರಿ, ಹೊಲಕ್ಕೆ ಬಳಸ್ತಾ ಇದ್ರಿ. ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ, ಬೇರೆ ಕಡೆ ಎಲ್ಲಿ ಹೋಗಪ್ಲೇ. ಈಗೇನು ಶೇಷ ವಸ್ತುಗಳು ಇರ್ತಾವಲ್ಲ, ರೌದಿ ಇರ್ತೈತಿ, ತಪ್ಪಲಿರ್ತೈತಿ, ಇವನ್ನ ಕಳಿಯುವಂಗ ಮಾಡೋದಕ್ಕ ಬ್ಯಾಕ್ಟೀರಿಯಲ್ ಕಲ್ಚರ್ ಸಿಗ್ತದ, ಅದನ್ನ ತಂದು ಏನಾದ್ರೂ ನೀವು ಉಪಯೋಗ ಮಾಡಿ ಅದನ್ನ ಗೊಬ್ಬರ ಆಗುವಂಗ ಮಾಡ್ತಾ ಇದ್ದೀರಿ? ಅದು ಗೊಬ್ಬರ ಮಾಡ್ತಾರೆ, ಎರೆಹುಳ ಗೊಬ್ಬರ ಪ್ಲೇ ಘಟಕ ಮಾಡೋದು ವಿಚಾರ ಇದ್ದಾರೆ. ಈ ಸದ್ಯಕ್ಕೆ ಅಂತೂ ಕಿತ್ತಿ ಒಂದೇ ಮೂಲೆಯಲ್ಲಿ ಇಡೋದು. ಆದ್ರೆ ಹೊಲದೊಳಗೆ ಏನು ಉಳಿತಾವ, ಉಳಿಕೆಗಳಿರ್ತಾವ, ಬೆಳೆ ಉಳಿಕೆಗಳೇನಿರ್ತಾವ, ಅವನ್ನ ನೀವು ಹೊಲಕ್ಕೆ ಕೊಡ್ತಾ ಇದ್ದೀರಿ? ಹೊಲಕ್ಕೆ ಕೊಡ್ತಾ ಇದ್ರಿ. ಎಲ್ಲೂ ವೇಸ್ಟ್ ಆಗ, ಏನು ವೇಸ್ಟ್ ಆಗಪ್ಲ. ಅಂದ್ರ ನಿಮ್ಮ ಲೆಕ್ಕದ ಪ್ರಕಾರ ಏನು ನೀವು ಖರ್ಚು ಮಾಡ್ತಾ ಇದ್ರಿ? ಬಹಳ ಕಡಿಮೆ ಖರ್ಚು ಅದ ನಿಮಗೆ. ಜೀರೋ ಖರ್ಚು, ಜೀರೋ ಖರ್ಚು. ಏನು ನೀವು ಶ್ರಮ ಹಾಕ್ತಾ ಇದ್ರಿ? ನಮ್ಮ ಶ್ರಮ ಅಷ್ಟೇ ಅಲ್ಲಿ, ಉಳಿದಿದ್ದೇನೂ ಇಲ್ಲ. ಉಳಿದೇನೂ ಇಲ್ಲ. ನೋಡ್ರಿ ಎಷ್ಟು ಅದ್ಭುತವಾದಂತಹ ಕೆಲಸ ಇದು. ಖರ್ಚೇ ಬರುವುದಿಲ್ಲ ಅಂತಂದ್ಮೇಲ ದುಡ್ಡು ಉಳಿತದೆ, ದುಡ್ಡು ಉಳಿತದೆ, ಮತ್ತೆ ಆಟೋಮೆಟಿಕ್ ಲಾಭ ಹೆಚ್ಚಾದಂಗೆ ಆಗ್ತದೆ, ಭೂಮಿ ಫಲವತ್ತೆ ಆಗ್ತದ್ರಿ. ಈಗ ಒಂದು ವರ್ಷದ ಒಂದು ಲೆಕ್ಕ ಹೇಳಬೇಕಾಯ್ತು ಅಂದ್ರೆ ಏನು ನಿಮ್ಮ ಇಳುವರಿ ಟೋಟಲ್ ನಾನು ಕೇಳುದು, ಒಂದು ಸರಾಸರಿ ಇಳುವರಿ ಆದಾಯ ಎಷ್ಟಾಗ್ತದೆ ಒಂದು ವರ್ಷಕ್ಕೆ? ನೋಡ್ರಿ ಸರ್, ನಾ 3 ವರ್ಷ ಏನದು ಮಾಡಿ ಮೊದಲನೇ ವರ್ಷಕ್ಕೆ ಒಂದು 2.5 ಲಕ್ಷ ಆಗೈತ್ರಿ. ಈಗ 2ನೇ ವರ್ಷಕ್ಕೆ ಏನಾಗ್ಯದ ನಮ್ದು 6 ಲಕ್ಷ ರೂಪಾಯಿ ಆಗ್ಯದ. ಅದರೊಳಗ ಈ ಹಣ್ಣಿನ ಬೆಳೆ ಇರುವುದರಿಂದ, ಆಮೇಲೆ ಗಿಡದ ಬೆಳೆ ಇರುವುದರಿಂದ, ಬಹುವಾರ್ಷಿಕ ಬೆಳೆ ಇರುವುದರಿಂದ ನಿಮ್ಗೆ ವಾತಾವರಣದಿಂದ ಆಗುವಂತಹ ಸಮಸ್ಯೆಗಳು ಕಡಿಮೆ ಅಂತ ಅನಿಸ್ತದೆ? ವಾತಾವರಣದಿಂದ ಸಮಸ್ಯೆ ಏನು ಬರ್ತಾನೆ ಇಲ್ಲ ಸರ್. ಅಲ್ಲಿ ಯಾವ್ದು ಸುತ್ತ ಬಾರ್ಡರ್ ಕೆಲ ತೆಂಗಿನ ಗಿಡ ಹಚ್ಚಿದೀವಿ, ಮಾವಿನ ಗಿಡಗಳದಾವ, ಗೆಟ್ ಹೌಸ್ ಇದೆ ಇಲ್ಲಿ. ಈ ತರ ಇದ್ದಿದ್ದಕ್ಕೆ ವಾತಾವರಣ ಚೇಂಜ್ ಆಗಿಬಿಟ್ಟದ್ರಿ. ಇಲ್ಲಿ ನಿಮ್ಮಲ್ಲಿ ಇರುವುದು ಏನು 2.5 ಎಕರೆ ಜಮೀನು? 2.5 ಎಕರೆ. ಒಂದ್ ವೇಳೆ ಇನ್ನೂ ಹೆಚ್ಚಿಗೆ ಜಮೀನ್ ಇತ್ತು ಅಂತಂದ್ರ ಇದೇ ತರ ನೀವು ಒಕ್ಕಲ್ತನ ಮಾಡ್ತಾ ಇದ್ರಿ? ಆಸಕ್ತಿ ಇದೆ, ಬಟ್ ನಮ್ದು ತಾಯಿ ತಂದೆ ಇಟ್ಟಿದ್ದು ಹೊಲ ಅಷ್ಟೇ ಇದೆ, ಇದರಲ್ಲೇ ಮಾಡ್ಕೋತ ಹೊಂಟಿದ್ದು ನಾವ್ರಿ. ಈಗೇನ್ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಇವುಗಳನ್ನೇ ಕಂಟಿನ್ಯೂ ಮಾಡ್ಬೇಕಂತ ಅನಸ್ತದನೋ ಅಥವಾ ಮತ್ ಬೇರೆ ಪ್ರಯೋಗ ಮಾಡಬಹುದು ಅಂತ ಅನಸ್ತದೆ? ಇನ್ನೊಂದ್ ಸ್ವಲ್ಪ 1/2 ಎಕರೆ ತೋಟ ಮಾಡ್ಬೇಕಂತಲತ್ತಿದ್ರಿ. ಕುರಿ ಸಾಕಾಣಿಕೆ ಮಾಡಮ್ ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯತ್ ಕೇಳಿನಿ, ಅದನ್ನು 68,000 ರೂಪಾಯಿ ಸಹಾಯಧನ ಕೊಡ್ತೀನಿ ಅಂತ ಹೇಳ್ಯಾರ. ಕುರಿ ಸಾಕಾಣಿಕೆನು ಮಾಡುವಾಗ ಮತ್ತೆ ಇದು ಖುಲ್ಲಾ ತೋಟ ಮಾಡ್ಬೇಕಲ್ಲತ್ತಿದ್ರಿ. ನಿಮಗೆ ತೋಟಗಾರಿಕಾ ಇಲಾಖೆಯಿಂದ ಕೂಡ ಸಾಕಷ್ಟು ಸೌಲಭ್ಯಗಳು ಸಿಗ್ತಾವ, ಅದನ್ನ ನೀವು ಬಳಸಿಕೊಳ್ಳಬಹುದು. ಒಳ್ಳೇದು. ವಿರೂಪಾಕ್ಷ ಸ್ವಾಮಿ ಅವರು, ಯಾರಾದರೂ ನಿಮ್ ಜೊತೆಗೆ ಮಾತಾಡಬೇಕು, ನಿಮ್ಮ ಅನುಭವ ಕೇಳಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? ಹೇಳ್ತೀನಿ ಸರ್, 9663115825. ಆತ್ಮೀರೇ ಸ್ವಾಮಿಯವರು ಹೇಳದಂತ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9611566585. ಈ ನಂಬರ್ ನ ಸಂಪರ್ಕ ಮಾಡಿ ಅವರ ಅನುಭವಗಳನ್ನ ತಾವು ಕೇಳಬಹುದು. ಒಳ್ಳೇದು ವಿರೂಪಾಕ್ಷ ಸ್ವಾಮಿಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ವಿಶೇಷವಾಗಿ ತೋಟಗಾರಿಕೆಯೊಳಗ ಆಸಕ್ತಿ ಇರುವಂತಹ ಯುವ ರೈತರಿಗೆ ಒಳ್ಳೆ ಪಾಠಗಳನ್ನ ಹೇಳಿದ್ದೀರಿ. ತಮ್ಮ ಅನುಭವಗಳ ಮೂಲಕ ಯಾವ ರೀತಿ ನಾವು ಖರ್ಚನ್ನ ಕಡಿಮೆ ಮಾಡಿ ಲಾಭವನ್ನ ಹೆಚ್ಚು ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಬಹಳ ಪ್ರಾಯೋಗಿಕವಾದಂತಹ ಒಂದು ವಿಚಾರವನ್ನ ಮಂಡಿಸಿದ್ದೀರಿ. ಇದನ್ನ ನಮ್ಮ ರೈತರೆಲ್ಲರೂ ತಿಳ್ಕೋಬೇಕು. ಅದ್ರ ಜೊತೆಗೆ ಏನು ನಾವು ಮಾರ್ಕೆಟಿಂಗ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ, ಅದನ್ನ ವಿಶೇಷವಾಗಿ ನಮ್ಮ ಗ್ರಾಮದೊಳಗ ಏನು ನಿರುದ್ಯೋಗಿ ಯುವಕರಿರ್ತಾರೆ ಅವರ ಒಂದು ಗುಂಪನ್ನು ಮಾಡಿ ಆ ಮೂಲಕ ಮಾರ್ಕೆಟ್ಗೆ ನೇರವಾಗಿ ಸಂಪರ್ಕ ಹೊಂದುವಂತಹ ಒಂದು ಕೆಲಸವನ್ನು ಮಾಡಿದ್ರೆ ನಿಮಗೇನು ಇವತ್ತಿನ ದಿವಸ 50 ರೂಪಾಯಿ ಬರ್ತದ ಅದು ಹೆಚ್ಚು ಮಾಡೋದಕ್ಕೆ ಸಾಧ್ಯದ. 100 ರೂಪಾಯಿ ತನಕ ನೀವು ಮಾಡಿಕೊಳ್ಳಬಹುದು ಅಂದ್ರೆ ನಿಮ್ಮ ಆದಾಯವನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಿಮ್ಮ ಸಂಪನ್ಮೂಲಗಳನ್ನ ನಿಮ್ಮಲ್ಲೇ ಉಳಿಸಿಕೊಂಡು ಅದನ್ನ ಬೆಳೆಸುವಂತಹ ಒಂದು ಕೆಲಸವನ್ನ ನೀವು ಮಾಡಿದ್ರೆ ನಡು ದಲ್ಲಾಳಿಗಳನ್ನ ತಪ್ಪಿಸಿ ನಿಮಗೆ ಯೋಗ್ಯವಾದಂತಹ ರೇಟು ಕೂಡ ಸಿಗುವಂತಹ ವ್ಯವಸ್ಥೆ ಆಗ್ತದೆ. ಅದರ ಜೊತೆಗೆ ನಿರುದ್ಯೋಗಿಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನ ಕೊಟ್ಟಂಗಾಗ್ತದೆ. ಈ ಬಗ್ಗೆ ಕೂಡ ತಾವು ವಿಚಾರ ಮಾಡಿದ್ರಿ. ಮತ್ತೆ ಸಾವಯವ ಕೃಷಿ ಅಂತಂದ್ರೆ ಯಾವ ರೀತಿ ನಾವು ಖರ್ಚನ್ನು ಕಡಿಮೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವಗಳನ್ನು ಹೇಳಿದ್ದೀರಿ. ಇಲ್ಲಿ ತನಕ ನಮ್ಮ ಎಲ್ಲ ರೈತರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಈ ತನಕ ಸಾವಯವ ಕೃಷಿಯಲ್ಲಿ ಡ್ರ್ಯಾಗನ್ ಹಣ್ಣು ಹಾಗೂ ವಿಳ್ಳೆದೆಲೆ ಬೆಳೆದು ಸಾಧನೆಗೈಯುತ್ತಿರುವ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ದೇಗಲಮಡಿ ಗ್ರಾಮದ ರೈತರಾದ ವಿರೂಪಾಕ್ಷಯ್ಯ ಸ್ವಾಮಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಹಾ ಹೇಳ, ಎಷ್ಟು ದಿನ ಆಯ್ತು, ಏನ್ ಕತೆ, ಫೋನೇ ಮಾಡಿಲ್ಲ. ನಾ ಮಾಡಿಲ್ಲಂತೆ, ಬರೋಬರಿ ಅದು ಬಿಡು, ಯಾರನ್ನ ಒಬ್ರು ಮಾಡಬೇಕಾಗ್ತದಲ್ಲ. ಅಂದಂಗೆ ಏನ್ ವಿಶೇಷ ಇವತ್ ನೆನಪಿಸಿಕೊಂಡಿಲ್ಲ? ಶಿವಬಕ್ಕನ ಕತೆ ನೋಡಿದನು? ಸರಿ ನಾವು ಬಂದು ಒಳಗೆ ಸಾಮರ್ಥ್ಯ ಯಾಕೋ ಸ್ವಲ್ಪ ಹಸಿವು ಅನ್ನಿಸ್ಲಿಕ್ಕಲ್ಲ, ಏನಾರ ಮಾಡಿಟ್ಟಾಳೇನು ಉಂಡೆ ಬರ್ಲಿ. ನನ್ನೊಂದು ತಿನ್ಕೊಂಡು ಮತ್ತೇನು ಏನಂತಾರ ತಿಮ್ಮನವರು? ಶಿವಕ ಶಿವಕ ಅಲ್ಲ, ಹೇಳ ಸರಿಯಾಗಿ ಹೇಳ. ಏನ ಕೇಳಕ ಏ, ಒಂದ್ ನಿಮಿಷ ಇದೆ, ಆಮೇಲೆ ಮಾತಾಡ್ತೀನಿ ಅಂತ ಬಾರಪ್ಪ. ಉಂಡಿ ಅವಲಕ್ಕಿ ಎಷ್ಟು ರುಚಿಯಾಗ್ಯವಲ್ಲ, ಎಷ್ಟು ರುಚಿಯಾಗ್ಯವ. ಏನ್ ನಿನ್ ಮನೆಯಲ್ಲಿ ತಂದಿದ್ದೆ? ಏನ್ ಶೋಭಕ್ ಮಾಡಿದ್ದು ಅನ್ನ ತಂದೇನು? ನನಗೆ ಕಾಣಿಸ್ಲಿಕ್ಕೆ ನಾ ಮಾಡಿದ್ವಿ. ಯಾರ ಬರ್ತಾರೆ? ಯಾರು ಬರಂಗಿಲ್ಲ, ಬರಲ್ದು ತಿನ್ನೋಂತವ್ರು ನೀವೇ ಇಬ್ರು. ಸೌರ್ ಸೌರ್ ನಾವಿಬ್ರು ಅಂತ ಹೇಳಿ ನಾಳೆ ದಿವಸ ಹಂಗೆ ಫೋನ್ ಮಾಡ್ಕೊಂಡ್ ನಿಂತಾಗ ನಾವು ಸುಮ್ಮನ್ ಒಳಗ್ ಹೋಗಿ ಬಂದ್ರು, ಇದನ್ ನೀವೇ ಒಯ್ದಿರಿ ಅನ್ನ ಪೈಕಿ ಹೇಳು. ನಾವು ಬಂದು 5 ನಿಮಿಷ ಆಯ್ತು ಕೂತೀವಿ. ಎಲ್ಲಿದ ಆಗ್ತದ 5 ನಿಮಿಷ? ನಾ ಫೋನ್ ಮಾಡ್ಲಿಕ್ಕೆ 5 ನಿಮಿಷ ಆಗಿಲ್ಲ. ಕಡೆ ಮಾರಿ ಮಾಡಿ ನೀವು ಮಾತಾಡ್ಲಿಕ್ಕೆ. ಹೌದು, ಈ ಕಡೆ ಬಾಗಿಲು ಕುಲ ಇಟ್ಟಿ ನಾವು ಬಂದು ಮಾತಾಡಿ ಮತ್ತೆ ಬಿಡಕಂದೆ ಹಸಿವಾಗಿ ಒಂದ್ ಹಾಕಿರು. ನಂದ ಏನು ಮಾಡಬೇಡ, ಒಳಗ್ ಹೋಗ್ಸಿದ ಅವ್ಲಿಕ್ಕೆ ಡಬ್ಬಿ ಕುನದ, ಉಂಡಿ ಡಬ್ಬಿ ಕುನದ, ಒಳಗ್ ಹೋಗಿ ಉಂಡಿ ಅವ್ಲಿಕ್ಕೆ ಹಾಕೊಂಡು ಬಂದು ನಾವು ತಿನ್ನ ಮುಂದೆ ನೀನ್ ಕರ್ದಾಗ ಬಂದಿ. ಆಯ್ತು ಗರಪ್ಪ, ಖುಷಿಯಿಂದ ತಿಲ್ಲಿಕತ್ತಿರಲೋ, ಸಾಕು ಬಿಡು. ಆಯ್ತು, ನಾವೇನೋ ಖುಷಿಲೇ ತಿಳಿತೀವಿ, ಆದ್ರ ಇದೇನು ಮೊಬೈಲ್ ಮೇಲೆ ಮಾತಾಡ್ಲಿತಿ ನೋಡು, ಇದು ಖುಷಿ ವಿಷಯ ಅಲ್ಲ. ಅಲ್ಲಪ್ಪ, ಅದಕ್ಕೊಂದ್ ಲಿಮಿಟ್ ಅನ್ನೋದು ಇರ್ತದಲ್ಲ. ತಾಸ್ಗಟ್ಲೆ ಮಾತಾಡ್ಲಿಕತ್ತೀನಿ, ಈಗ 5 ನಿಮಿಷ ಆಗಿಲ್ಲ ಇನ್ನಂತ ಹೇಳಲಿಕತ್ತೀನಿ. ನೀ ತಾಸ್ಗಟ್ಲೆ ಮಾತಾಡಿಲ್ಲ ಖರೆ, ಅವ್ರ ಬರ್ದವ್ರ ಯಾರ ಹೋದವ್ರ ಯಾರ ಅದನ್ನ ನೋಡ್ಬೇಕಾ? ಬೇಡ, ನೀನು ಅದ್ ಲಕ್ಷ ಬೇಕಲ್ಲ. ಶೋಭಕ, ನಾಯಿನಲ್ಲಿತ್ತೀನಿ, ನೀ ಸ್ವಲ್ಪ ಮಾತಾಡಿ ಖರೆ. ಹಿಂಗ ಇದು ಮೊಬೈಲ್ ಏನದಲ್ಲ ಈ ಕಡೆ ಈ ಕಡೆ ಬಂದಿದ್ದ, ಆದ್ರೆ ಇತ್ತೀಚೆಗೆ ಇದು ಸಾರ್ವಜನಿಕ ಏನಾಯ್ತು ನೋಡು, ಅಂದ್ರೆ ಮೊಬೈಲ್ ಇಲ್ಲಾರ್ದ ಮನೆಯೇ ಇಲ್ಲ ಅಂತಂದ್ರು ನಡೀತದ ಅಂತ ನಾ ಅನ್ಕೊಲಿತೇನೆ. ಮನೇನು ಇಲ್ಲ, ವ್ಯಕ್ತಿನೂ ಇಲ್ಲ. ವ್ಯಕ್ತಿನೂ ಇಲ್ಲ ಅಂತಂದ್ರ ಬಡೂರ್ ಅದರ ಅಂದ್ರು ಸಹಿತ ಒಂದರ ಮೊಬೈಲ್ ಅದ ಅಂತ ನಾ ಅನ್ಕೊಲಿತೇನೆ. ಹೌದು, ಅಂದ್ರೆ ಏನಂದ್ರೆ ಬಿಡ್ತೇನೆ, ಮನ್ನೊಬ್ರಿಗೆ ಅವ್ರಿಗೆ ಹೋಗಿದ್ದು ಶಿವಕ ದನ ಕಾಯ್ತಾರ ನೋಡು, ಇದ್ರ ವೃತ್ತಿ ಅಂತ ಹೇಳ್ತಾ ಇಲ್ಲ ನಾನು, ಹಿಂಗೆ ಅದನ್ನು ಒಂದು ಗೌರವವಾದಂತದ್ದೆ. ಆದ್ರೆ ಅವ್ರ ಮೊಬೈಲ್ ಮಾತಾಡ್ಲಿತ್ತಿರು ಏನ ಆಕಳ ಎಮ್ಮೆ ಕಾಯ್ಕೋತ, ಏನಪ್ಪ ಯಾರಿಗೆ ಫೋನ್ ಹಚ್ಚಿ ಅಂತ ನಂಗೆ ಮಾತಾಡ. ಇಲ್ರಿ, ನಮ್ಮ ಮನೆ ರೊಟ್ಟಿ ತರಬೇಕು, ಫೋನ್ ಮಾಡಿನಿ ತಗೊಂಡ್ಬಾ ಅಂತೇಳಿ. ಎಷ್ಟ ಅನುಕೂಲ ಅದ ನೋಡ. ಅಲ್ಲಪ್ಪ, ಅದ್ರಲ್ಲಿಂದ ಅನುಕೂಲ ಇದ್ದಲ್ಲೇ ಎಲ್ಲರೂ ಇಟ್ಕೋತಾರಲ್ಲ. ಹೌದಲ್ಲ, ಸುಮ್ನೆ ಅಂದ್ರೆ ಯಾರು ಇಟ್ಕೊಂಡ್ರ ಸ್ವಲ್ಪ ದಿವಸದಾಗ ಇದು ಮನಿ ಮನಿ ಮಾತಾಗ್ಯದ ಅಂತಂದ್ರ ಸರಳದ, ಅನುಕೂಲದ, ಉಪಯೋಗ ಬರ್ತದ ಅಂತಂದಾಗ ಇಷ್ಟೆಲ್ಲ ಆಗ್ಯದ. ಇಲ್ಲಾಂದ್ರೆ ಯಾರ ನಿನ್ ಮನಿಗೆ ಬಂದು ನಿಮ್ ಮೊಬೈಲ್ ತಗೋ, ನಿಮ್ ಮೊಬೈಲ್ ತಗೋ ಅಂತ ಹೇಳ್ರಿ. ಇಲ್ಲ, ಆದ್ರೆ ಶೋಭಕ್ಕ ನಾನು ಅದನ್ನು ಹೇಳ್ತಾರಲ್ಲ, ಅತಿ ಆದ್ರೆ ಅಮೃತನ ವಿಷ. ಹೌದಲ್ಲ, ಹಂಗ ಯಾವುದೇ ಒಂದು ವೈಜ್ಞಾನಿಕ ಒಂದು ಕಂಡಿಡ್ದಾರ ಅನ್ವೇಷಣೆ ಏನದ, ಅದು ನಾವು ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡಬೇಕು. ಖರೇ ಅದ ರಾಜಣ್ಣ, ಈಗ ನೀನ್ ಹೇಳಿದ್ಲ ವೈಜ್ಞಾನಿಕ ಉಪಕರಣಗಳನ್ನು ಎಷ್ಟು ಬೇಕಷ್ಟು ಉಪಯೋಗ ಮಾಡಬೇಕು ಅನ್ನೋದು. ಈಗ ಪ್ರತಿಯೊಬ್ಬರ ಮನೆಯಾಗೂ ನೀ ಅದಂತ ಹೇಳಿದಲ್ಲ, ಪ್ರತಿಯೊಬ್ಬರ ಮನೆಯಾಗ ಇದ್ದದ್ದು ಅಷ್ಟೇ ಅಲ್ಲ, ನಮ್ಮ ಸಣ್ಣ ಮಕ್ಕಳಿಗೆ ಇದನ್ನ ಕೊಟ್ಟು ಬಿಡ್ತಾರೆ ಆಟ ಆಡ್ಲಿಕ್ಕೆ. ಹೌದಿಲ್ಲ, ಯಾಕಂದ್ರೆ ಆ ಹುಡುಗರು ಕಿರಿಕಿರಿ ಮಾಡ್ತಾವ ಅನ್ನೋದು ಕೊಟ್ಟು ಬಿಡೋದಪ್ಪ, ಊಟ ಮಾಡಂಗಿಲ್ಲ ಅನ್ನೋದು ಕೊಟ್ಟು ಬಿಡೋದು, ನನಗೆ ಕೆಲಸ ಆಗಬೇಕಾಗಿದೆ ಕೊಟ್ಟು ಬಿಡೋದು, ಬೇಕಾಗಿದೆ ಕೊಟ್ಟು ಬಿಡೋದು, ಹೊರಗೋಬೇಕಾಗಿದೆ ಕೊಟ್ಟು ಬಿಡೋದು. ಅಲ್ಲ ರಜಣ್ಣ, ನಿಂಗೆ ಇನ್ನೊಂದೇನಾದ್ರು ಗೊತ್ತಾ, ಆ ಮೊಬೈಲ್ ನೊಳಗಿಂದ ಒಂದು ಹಾಡ ಡ್ಯಾನ್ಸ್ ಅದಕ್ಕೆ ತೋರಿಸ್ಬಿಟ್ಟಿರ್ತಾರ, ಅದು ಹಿಂಗ ಅದಕ್ಕೆ ಇದಾಗ್ಬಿಟ್ಟಿರ್ತದ, ಅದು ಅದು ಹಚ್ಚಿದ್ರೆ ಬಾಯಿ ತೆರೀತದ, ಊಟ ತುತ್ತು ಇಡಿಸ್ಕೊಂಬೋದು, ಇರ್ಲಿಲ್ಲ ಅಂದ್ರೆ ಇಲ್ಲ. ಅಂದ್ರೆ ಶೋಭಕ್ಕ, ಈಗ ನಾವು ನೀವು ಸಣ್ಣವರಿದ್ದಾಗ ಹಿಂಗೆ ಹಾಕ್ಯಾರ ಊಟಕ್ಕ? ಅಲ್ಲ, ಅವಾಗ ಇದ್ದಿದ್ದ ಇಲ್ಲಲ್ಲ ಅದು. ಅಲ್ಲ, ಅವಾಗೆಲ್ಲ ಚಂದಮಾಮ ಇದ್ದ. ಚಂದಮಾಮ ಇಲ್ಲ, ಹಾಂಡಿ ಸಾಮಾನುಗಳೇ ಆಟಿಗೆ ಸಾಮಾನುಗಳು ತಗೊಳ್ಳೋದು, ಬಾರಿಸೋದು, ಗಿಡ ತೋರಿಸ್ದ, ಚಂದಮಾಮ ತೋರಿಸ, ಮತ್ತೊಂದ್ ಮನಿ ತೋರಿಸ, ಹಕ್ಕಿ ಪಕ್ಷಿಗಳು ತೋರಿಸೋದು, ಕಾಗಿ ತೋರಿಸೋದು. ಅದಕ್ಕ ಈಗ ನಾವೆಲ್ಲರೂ ಬಹಳ ಸೀರಿಯಸ್ ಆಗಿ ವಿಚಾರ ಮಾಡ್ಬೇಕಾಗ್ಯದ. ಯಾಕಂತಂದ್ರೆ ಈ ಮೊಬೈಲ್ ಏನ ಉಪಯೋಗ ಮಾಡಿರ್ತೀವಲ್ಲ, ನನ್ನ ಒಂದ್ ಲೆಕ್ಕದ ಪ್ರಕಾರ ಇನ್ನ UKG ಒಳಗೆ ಇದ್ದೀವಿ ಅಂತ ಅನಿಸ್ತದೆ, ಇನ್ನ ಡಿಗ್ರಿ ಮುಂದೆ ಹೋಗ್ಬೇಕು. ಆದ್ರೆ ನಮ್ಕಿನ ಮೊದ್ಲ ಮನ್ಯಾಗಿನ ಸಣ್ಣ ಹುಡುಗರೆಲ್ಲ ಗೊತ್ತು ಮಾಡ್ಕೊಂಡವ್ ನೋಡಪ್ಪ. ಅದು ಮುಂದಿಂದು ಬಿಡಕ. ನಾ ಹೇಳದೇನಂತಂದ್ರೆ ಶೋಭಕ, ಈ ಮೊಬೈಲ್ ಯೂಸ್ ಮಾಡೋದು ನಾವ್ ಮಕ್ಕಳ ಕೈಯಾಗ ಕೊಡೋದು, ಇದು ಬಹಳ ಲೆಕ್ಕ ಹಾಕ್ಬೇಕಾಗ್ಯದ. ಸರಿ ತಪ್ಪು ಲೆಕ್ಕ ನಾವು ಈಗಿಂದ ನಾವು ಏನಾದ್ರು ಮಾಡ್ಲಿಲ್ಲ, ಇದೇನಾದ್ರೂ ನಾವು ರೂಢಿ ಮಾಡ್ಕೊಳ್ಲಿಲ್ಲ ಅಂತಂದ್ರ ಮುಂದ ಇಂತ ಒಂದು ದಿವಸ ಬರ್ಬೋದಲ್ಲ, ನಾವು ಆ ಮೊಬೈಲ್ ತಗೊಂಡ್ ನಮ್ ತಲೆ ಹುಡ್ಕೊಂಡ್ರು ನಮ್ಗೆ ಉತ್ತರ ಸಿಗೋದಿಲ್ಲ. ಮುಂದಲ್ಲ ರಾಜಣ್ಣ, ಈಗೇನೆ ಆ ಪರಿಸ್ಥಿತಿ ಬಂದ್ ಬಿಟ್ಟದ. ನಾ ಹೇಳಿಕತ್ತೀನಲ್ಲ, ಊಟ ಮಾಡಂಗಿಲ್ಲ ಅಂತ ಹೇಳಿ ಒಬ್ರು ಕೂಸಿನ ಕೈಯಾಗ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಿದ್ಲಕ್ಕೆ, ಅದೇ ರೂಢಿ ಆಯ್ತು. ಈಗ ಸ್ಕೂಲಿಗೆ ಹೋಗ್ಲಿಕ್ಕದ, ಕಣ್ಣ ಕಾಣಿಸೋಲ್ದ, ಅದಕ್ಕೆ ಬೋರ್ಡ್ ಮೇಲೆ ಏನ್ ಬರೀತಾರ ಅದನ್ನ ಕಾಣಿಸೋಲ್ದಾಗ್ಯದ. ಅದಕ್ಕೆ ನೋಡು, ಅದಕ್ಕ ನಾವು

ನಮ್ಮ ಕೈಯಾಗಿಂದ ದಾಟಿ ಹೋಯ್ತು ಅಂತಂದ್ರೆ ನನಗೆ ಅನಿಸ್ತಾವ. ನಿಮ್ಮ ವಿಚಾರ ನಿಮಗ್ ಬಿಟ್ಟಿದ್ದು ಅಲ್ಲ, ನೀ ಹೇಳಿದ್ಮೇಲೆ ಅದೇ ಇದು ವಿಚಾರ ಬರೋಬರ ಅನಿಸ್ಲಿಗತ್ತದ. ನಾನು ಆ ಟೈಪ್ ಮಾಡಿ ನೋಡ್ತೀನಿ ಸ್ವಲ್ಪ. ಅಲ್ಲ ಅಂದ್ರೆ ನಮಗೇನ್ ಟೈಮ್ ಕೊಡ್ತಾಳ ಶೋಭಕ್ಕ ಕೇಳ್ಬೇಕಂದ್ರೆ ಎಲ್ಲರಿಗೂ ಒಂದೇ ಟೈಮ್ ಕೊಟ್ಟಿರ್ತೀನಿ. ಒಂದೇ ವೀಣಾ ರಾಜಣ್ಣ ಬೇರೆ ಬೇರೆ ಇಲ್ಲ, ಬೇರೆ ಬೇರೆ ಇಲ್ಲ ನಮ್ಮಲ್ಲಿ ಎಲ್ಲರೂ. ಹಂಗಲ್ಲಪ್ಪ, ಸಂಘದವರಿಗೆ ಹಗ್ಲತ್ತ ಟೈಮ್ ಕೊಡ್ತಾಳ, ನಾವಿಬ್ರು ರಾತ್ರಿ ಗಣ ಬರೋರು ಮಾತಾಡ್ಕೊಂತ ಸಮಸ್ಯೆ ಇಲ್ಲ. ಯಾರು ಬರ್ರಿ ಬೇಕಾದಂಗ ಸಮಸ್ಯೆ ಇಲ್ಲ. ಹಂಗ ಇನ್ನೊಂದೇನ್ ಹೇಳಿಸೋಬಕ್ಕ, ಒಂದ್ ಸಲ ನಾವ್ ಅದ್ ಒಳಗ್ ಹೋದ್ವಿ ಅಂತ ಇಟ್ಕೋ, ಮೆಸೇಜ್ ನೋಡ್ಲಿಕ್ಕೆ ಅಥವಾ ಇನ್ನೊಂದ್ ನೋಡ್ಲಿಕ್ಕೆ ಸೋಶಿಯಲ್ ಸೈಟ್ ನಾಗ ಯಾರಿಗೆ ಫೋನ್ ಮಾಡ್ಬೇಕಂತ ಫೋನ್ ತಗೊಂಡಿರ್ತೀವಿ. ಅಲ್ಲಿ ಏನೋ ನೋಡ್ತೀವಿ, ಆ ಕಡೆ ಹೋದೆ ಹೋದ್ ಬರೋದ್ರಾಗೆ ನೆನಪು ಬಿಟ್ಟಿರ್ತೀವಿ. ಆಮೇಲೆ ಶೋಭಕ್ಕಂದ್ ಇನ್ನೊಂದ್ ಏನ್ ಕತ್ತಿ ಹೇಳಿ, ನನಗೆ ಇಷ್ಟೆಲ್ಲ ಹೇಳಿದ್ರು ರಾತ್ರಿ ಎಷ್ಟು ತಿಂಗಳ ಕೊನೆ ಎಷ್ಟೊತ್ತಿ ಮುಳುಗಿ ಬಿಡಪ್ಪ ಸುಮ್ನೆ ಅವೆಲ್ಲ ದಿನದ ಕೆಲಸಗಳು ನಮ್ಮ ಈಗ ನಾ ಹೇಳಿದ್ದೆ ಆಗ್ಯದ ಏನ್ ಸುದ್ದಿ ಏನಿಲ್ಲ ವೀಣ. ಇವತ್ತಿನ ನಿದ್ದಿ ನಾವ್ ಇವತ್ ಮಾಡಂಗಿಲ್ಲ, ಇವತ್ತಿನ ನಿದ್ದಿ ನಾಳೆಗೆ ಮಾಡ್ತೀವಿ ನಾವು. ಅಂದ್ರೆ ಅವ್ರು ಏನ್ ಮಲಗಿದ್ರು 12:00 ಆದ್ಮೇಲೆ ಮಲಗದು. ಶೋಭಕ ನಂದೊಂದು ನಿನಗೆ ಬೇಡಿಕೆ ಅಂತ ಹೇಳ್ತೀನಿ, ಯಾಕಂದ್ರೆ ಸಜೆಷನ್ ಕೊಡ್ಲಿಕ್ಕೆ ಆಗುದಿಲ್ಲ, ಬೇಡಿಕೆ ಇಡಬೇಕು ಮುಂದೆ. ಅದಕ್ಕೆ ಇವತ್ತಿನಿಂದ ಇವತ್ತಿನಿಂದ ಇವತ್ತೇ ಮಾಡ್ಲಿಕ್ಕೆ ಶುರು ಮಾಡು ಅಂತ ಕೇಳ್ಕೊತೀನಿ. ಶುರು ಮಾಡ್ಲಿಕ್ಕಂತ ಪ್ರಯತ್ನ ಮಾಡ್ತೀನಪ್ಪ. ಬಹಳ ಖುಷಿ ಆಯ್ತು. ಅಲ್ಲ ಈಗಂತೂ ಅವಲಕ್ಕಿ ಉಂಡಿ ತಿಂದು ಬಿಟ್ವಿ. ಚಾನ ಮಾಡ್ತಾಳ ಚಾ ಕುಡಿದು ನಾವು ಹೋಗಣ ನಡಿ, ನಮ್ಮ ಮನೆಗೆ ನಾವು ಹೋಗೋಣ ನಡ್ರಪ್ಪ ಹಂಗಂತೀರಿ ನಡ್ರಂಗರ್. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದ್ರಿ. ಭಾಗವಹಿಸಿದವರು ಶೋಭಾ ಪಾಟೀಲ್, ರಾಜೇಂದ್ರ ಕುಲಕರ್ಣಿ ಹಾಗೂ ವೀಣಾ ಕುಲಕರ್ಣಿ. ಕೊನೆಯಲ್ಲಿ ಕೇಳಿ ಶಕುಂತಲಾ ದೇವಲ್ ನಾಯಕ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಭೂಮಿಯಾದಿತ್ತ ಶಕ್ತಿ ನೀರ ಜುಮ್ರ ಹಾರೇಳ ಆಕಾಶ ಭೂಮಿ ಆದಿತ್ತು ಆದಿಶಕ್ತಿ ಒಡಲಗ ಆದಿಶಕ್ತಿ ಒಡಲಗ ತುಂಬಿತ್ತು ನೀರಂಕಾರ ಆ ಶಕ್ತಿ ವಾಪಲಿಂದ ನುಡಿಯತ್ತಿತ್ತು ಓಂಕಾರ ಆ ನಾಮ ಸ್ವರ್ಸಿ ಅಕ್ಕಿ ಮಾಡಿದಾಳುವಾಕಾರ ಆ ನಾದ ಬಿಂದು ಸುವರ್ಣ ಪರವಸ್ತು ಹುಟ್ಟಿತು ನಿನ್ನ ಕಿರಣ ಆಮೇಲೆ ಆದಿನಾರಾಯಣ ಆದಿದೇವ ತರಿಗೆ ಅವಲ್ ಮಡಳು ನಿರ್ಮ ಹುಟ್ಟಿದ ಅಲ್ಲಂ ಪ್ರಭು ಶಂಕರ ಆದಿ ಸ್ವರೂಪಕ ಯಾರ ಎಲ್ಲ ಮಾಲಕರ ನಿನಗೇನ ತಿಳಿಯತೈತಿ ನನ್ ಮುಂದ ಹುಟ್ಟಿದು ಕರ ಹ್ಯಾಂಗ ಹೆಚ್ಚ ಅಂತಿ ನಿಮ್ಮ ಶರಣ ನೀ ನೋಡು ದೇವಿ ಪುರಾಣ ಶಿವ ಹಿಡದಾನ ಶಕ್ತಿಯ ಚರಣ ಅಂಗ ಎಂಬ ವಾಸ್ತ್ರದಲ್ಲಿ ಲಿಂಗ ಸ್ಥಾಪನೆ ಪೂ